ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್, ಆಯಿಲ್ ಪಾಮ್, ಎನ್ಎಂಇಒ ಓಪಿ. ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಆರ್ಥಿಕ ಹಾಗೂ ತಾಂತ್ರಿಕ ನೆರವನ್ನ ಕೊಡಲಾಗುತ್ತಿದೆ. ಪಾಮ್ ಮರ, ಅಂತರ ಬೆಳೆ, ಹನಿ ನೀರಾವರಿ, ಡೀಸೆಲ್, ವಿದ್ಯುತ್, ಸೌರ ಪಂಪ್ಸೆಟ್, ಕೊಳವೆ ಬಾವಿ, ಕೊಯ್ಲು ಉಪಕರಣಗಳು, ಹಳೆಯ ಮರಗಳನ್ನ ಮತ್ತೆ ನೆಡುವುದು, ಇದಕ್ಕೆಲ್ಲ ರೈತರಿಗೆ ಸಬ್ಸಿಡಿ ಅಂದರೆ ಸಹಾಯಧನ ಕೊಡಲಾಗುತ್ತಿದೆ. ಎರೆಹುಳ ಸಾಗಣೆ ಘಟಕ ಮತ್ತು ಅದರ ಯಂತ್ರೋಪಕರಣಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ 1-5 ಲಕ್ಷ ರೂಪಾಯಿಗಳು ಸಹಾಯಧನವನ್ನು ಕೊಡಲಾಗುತ್ತದೆ. ಭಾರತ ಸರ್ಕಾರ ಎಣ್ಣೆ ತಾಳೆ ಸಸಿಗಳಿಗೆ ರೂಪಾಯಿ 20,000-29,000 ಪ್ರತಿ ಹೆಕ್ಟರ್ಗೆ ಸಹಾಯಧನ ನೀಡಲಾಗುತ್ತಿದೆ. ಅಂತರ ಬೆಳೆ ಹಾಗೂ ಬೆಳೆ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಪ್ರತಿ ಹೆಕ್ಟರ್ಗೆ 42,000 ಸಹಾಯಧನವನ್ನು ನೀಡಲಾಗುತ್ತಿದೆ. ಜೊತೆಗೆ ಹನಿ ನೀರಾವರಿ ಅಳವಡಿಕೆಗೂ ಸಹ ಸಹಾಯಧನ ನೀಡಲಾಗುತ್ತಿದೆ. ಒಟ್ಟು ಪ್ರತಿ ಹೆಕ್ಟರ್ಗೆ 30,000 ಒಂದು ಸಹಾಯಧನ ನೀಡಲಾಗುತ್ತಿದೆ. ಜೊತೆಗೆ ಬೆಳೆ ಕಟಾವು ಯಂತ್ರ ಹಾಗೂ ಟ್ರ್ಯಾಕ್ಟರ್ ಟ್ರಾಲಿಗೂ ಸಹಿತ ಒಂದು ಸಹಾಯಧನ ನೀಡುವಂತಹ ಒಂದು ಯೋಜನೆ ಈ ಒಂದು ತಾಳೆ ಬೆಳೆ ಯೋಜನೆಯಲ್ಲಿದೆ. ಪಾಮ್ ಕೃಷಿ ನಮ್ಮ ದೇಶದ ರೈತರಿಗೆ ಒಂದು ವರವಾಗಿದೆ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಉರಗ ಜಾಗೃತಿ ಕುರಿತು ಉರಗ ರಕ್ಷಕರಾದ ಮಂಗಳೂರು ಬೋಳಾರದ ಗೌತಮ್ ಹಾಗೂ ಪ್ರಶಾಂತ್ ಅವರೊಂದಿಗೆ ಮಾತುಕತೆ. ಪ್ರಿಯ ಕೇಳಿದರೆ, ಹಾವನ್ನು ಕಂಡರೆ ಹೌ ಹಾರುವವರು ನಾವು. ಹಾವಿನ ಸಿಪ್ಪೆ ಕಂಡರೂ ಕೂಡ ನಮಗೆ ಭಯ. ಹಾಗಾದ್ರೆ ಹಾವನ್ನೇ ಹಿಡಿದು, ಹಾವನ್ನು ಇಷ್ಟಪಟ್ಟು, ಹಾವನ್ನು ಪ್ರೀತಿಸಿ, ಹಾವನ್ನು ಸಂರಕ್ಷಿಸುವಂತಹ ಇಬ್ಬರು ನಮ್ಮ ಜೊತೆಗಿದ್ದಾರೆ. ಅವರು ಮಂಗಳೂರಿನವರು. ಒಬ್ರು ಗೌತಮ್, ಇನ್ನೊಬ್ರು ಪ್ರಶಾಂತ್ ಶೆಟ್ಟಿ. ಇದು ಹೇಳಿ ಕೇಳಿ ಮಳೆಗಾಲ, ಹಾವಿನ ಮರಿಗಳು ಹೊರಗೆ ಬರುವ ಸಮಯ. ಕೃಷಿಕರಿಗಂತೂ ಅಲ್ಲಿ ಇಲ್ಲಿ ಹಾವುಗಳು ಸಿಕ್ಕುವಂತಹ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ಇವರನ್ನು ನಾವು ಮಾತಾಡಿಸ್ತಾ ಇದ್ದೇವೆ. ಹೇಳಿ ಗೌತಮ್, ನಿಮ್ಗೆ ಯಾಕೆ ಹಾವನ್ನು ಹಿಡಿದು ಸಂರಕ್ಷಿಸುವಂತಹ ಒಂದು ಕಲೆಯನ್ನು ಕಲಿತುಕೊಳ್ಬೇಕು ಅಂತ ಏನು ಪ್ರೇರಣೆ ಅದರಲ್ಲಿ? ಅಂದ್ರೆ ನಾನು ಸಣ್ಣದಿರುವಾಗ್ಲೇ, ನಾನೊಂದು 10 ವರ್ಷದ ಮೊದಲೇ, ನನ್ನದು ಗಂಗೇಶ್ ಬೋಳಾರ್ ಅಂತೇಳಿ ಗುರು ಇದ್ದಾರೆ. ಅವರು ಬೋಳಾರ್ ಮಂಗಳಾದೇವಿ. ಎಷ್ಟು ಹಿರಿಯರು? ಅವರಿಗೆ ಈಗ ಸಾಧಾರಣ ಒಂದು 70 ವರ್ಷ ಪ್ರಾಯ ಆಗಿರ್ಬೋದು. ಅವರೊಂದು 45 ವರ್ಷದಿಂದ ಹಾವು ರೆಸ್ಕ್ಯೂ ಮಾಡ್ತಾ ಇದ್ದಾರೆ, ಹಾವುಗಳನ್ನು ಸಂರಕ್ಷಿಸ್ತಾ ಇದ್ದಾರೆ 45 ವರ್ಷಗಳಿಂದ. ಸಾಧಾರಣ ಅವರೊಂದು 35,000-40,000 ಹಾವುಗಳ ಮೇಲೆ ಸಂರಕ್ಷಿಸಿರ್ಬೋದು ಅಂದಾಜು ಲೆಕ್ಕದಲ್ಲಿ. ಅಂದ್ರೆ ಯಾವುದೇ ದಾಖಲೆ ಮಾಡಿಟ್ಟಿರ್ಲಿಲ್ಲ, ಆದ್ರೆ ಮೊದ್ಲಿದು ಇದ್ರಲ್ಲೆಲ್ಲ ಹಾಗೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ಸಾಧಾರಣ ನಾವು ನೋಡಿದ ನಂತರ ಕಡಿಮೆ ಅಂದ್ರೆ ಒಂದು 15,000-20,000 ಹಾವುಗಳನ್ನು ಹೀಗೆ ರಕ್ಷಿಸಿದ್ದಾರೆ. ನಿಮ್ಮ ಅನುಭವದಲ್ಲಿ? ನಮ್ಮ ಅನುಭವದಲ್ಲಿ. ಸಾಮಾನ್ಯ ಎಷ್ಟು ಚಿಕ್ಕದಿರುವಾಗ ನೀವು ಅವರ ಹತ್ರ ಹೋದ್ರಿ? ನನಗೆ 22 ವರ್ಷ ಏಜ್ ಇರುವಾಗ ನಾನು ಅವರ ಒಟ್ಟಿಗೆ ಹೋಗಿದ್ದೆ. ಈಗ ಎಷ್ಟು ವರ್ಷದ ಅನುಭವ ನಿಮಗೆ? ಈಗ ನನಗೆ ಒಂದು 13-12 ವರ್ಷದ ಅನುಭವ ಇದೆ. ಯಾಕೆ ಅವರ ಹತ್ರ ಹೋಗಿ ಈ ಕಲೆಯನ್ನು ಹಾವು ರಕ್ಷಿಸುವಂತದನ್ನು ಒಂದು ಕಲಿತುಕೊಳ್ಬೇಕು, ಅದನ್ನು ಮಾಡಬೇಕು ಅಂತ ಹೇಳುವಂತ ಪ್ರೇರಣೆ ಬಂತು ನಿಮಗೆ? ನಂಗೆ ಅಂದ್ರೆ ನಾನು ಮೊದ್ಲಿಂದಲೂ ನಾವು ಫಿಶಿಂಗ್ ಮಾಡ್ತಿದ್ವಿ, ನಾನು ಮತ್ತೆ ಸ್ನೇಕ್ ಪಾಪು ಅಂತ ಹೇಳಿದ್ದಾರೆ ಅವರು, ನಮ್ದು ಫ್ರೆಂಡ್ಸ್ ನಾವಿಬ್ರು ಸ್ನೇಕ್ ಪಾಪು ಅಂತ ಹೇಳಿ. ಹಾಗೆ ನಾವು ಮೊದ್ಲಿಂದಲೂ ಫಿಶಿಂಗ್ ಮಾಡ್ತಾ ಇದ್ವಿ, ಮೀನು ಹಿಡಿಯೋದು ನಮ್ಮದೊಂದು ಹವ್ಯಾಸವಾಗಿತ್ತು. ಹಾಗೆ ನಾವು ಆ ಜಾಗದಲ್ಲಿ ಹೋಗುವಾಗ ಇವರು ಗಂಗೇಶ್ ಪಾಪುಗೆ ಕೂಡ ಗುರು, ಸ್ನೇಕ್ ಪಾಪುಗೆ ಕೂಡ ಗಂಗೇಶ್ ಬೋಳಾರ್ ಅವರು ಗುರುಗಳಾಗಿದ್ರು. ಹಾಗೆ ನಾವು ಮತ್ತೆ ಒಟ್ಟಿಗೆ ಇದ್ವಿ, ಹಾಗೆ ಅವರೊಟ್ಟಿಗೆ ಹೋಗಿ ಮತ್ತೆ ಗಂಗೇಶ್ ಅವರ ಹತ್ರ ಗಾಡಿ ಇರಲಿಲ್ಲ ನನ್ನ ಗುರುಗಳ ಹತ್ರ, ಹಾಗೆ ನನ್ನದು 2-wheeler ಅವರನ್ನು ಕಾಲ್ ಬಂದ್ರೆ ಹಾಗೆ ರೆಸ್ಕ್ಯೂ ಮಾಡ್ಕೊಂಡು ನಾವು ಹೋಗ್ತಾ ಇದ್ವಿ. ಆಮೇಲೆ ಅದರೊಟ್ಟಿಗೆ ಬೇರೆತ್ತು ಮತ್ತೆ ಅವರೊಟ್ಟಿಗೆ ಕಲ್ತಿದ್ದೆ. ಈಗ ನೀವು ಒಳ್ಳೆ ಪಳಗಿದಂತಹ ಹಾವು ರಕ್ಷಕ. ನಾವೆಲ್ಲ ಅವುಗಳನ್ನು ಈಗ ರಕ್ಷಣೆ ಮಾಡ್ತಿದ್ದೇವೆ. ನಾಗರಾವ್ ಆಗಿರ್ಬೋದು, ಕೇರೆ ಆವ್ ಆಗಿರ್ಬೋದು, ರಸಲ್ ಸ್ವೈಪರ್ ಆಗಿರ್ಬೋದು, ಪಿಲಿಕನ್ ದಡಿ ಹೇಳ್ತಾರೆ ತುಳುವಿನಲ್ಲಿ. ಪ್ರಶಾಂತ್, ನೀವು ಇವರೊಟ್ಟಿಗೆ ಸೇರಿಕೊಂಡ್ರ ಆಮೇಲೆ? ಅಂದ್ರೆ ನನ್ನ ಗುರುಗಳಾಗಿ ಸ್ನೇಕ್ ಪಾಪು ಅವರ ಪರಿಚಯದಿಂದ ಇವರೆಲ್ಲ ಪರಿಚಯ ಆದದ್ದು. ಗಂಗೇಶ್ ಬೋಳರ್ ಆಗಿ ನಿಮ್ಮದೆಲ್ಲ ಒಂದು ತಂಡ. ಎಲ್ಲೆಲ್ಲಿ ಹೋಗ್ತೀರಿ ನೀವು? ಇಲ್ಲಿ ಮಂಗಳೂರಲ್ಲಿ ಎಲ್ಲ ಎಲ್ಲಿಂದ ಕರೆ ಬರ್ತದೆ ಅಲ್ಲಿಗೆ ಹೋಗ್ತೇವೆ ನಾವು. ಮತ್ತೆ ತುಂಬಾ ದೂರ ಆದ್ರೆ ಅಲ್ಲಿ ಅವ್ರ ನಿಯರೆಸ್ಟ್ ಯಾರು ಎಲ್ಲ ಇದ್ದಾರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಬಿಡ್ತೇವೆ ನಾವು, ಅಲ್ಲಿ ಅವರು ಹೋಗ್ತಾರೆ. ನಮ್ಮದು ತಂಡದಲ್ಲಿ ಒಂದು 5-6 ಜನ ಇದ್ದೇವೆ ನಾವು. ಅಂತ ಒಂದು ದೊಡ್ಡ ರಕ್ಷಣಾ ಜಾಲ ಇದೆ ನಿಮ್ದು ಅಲ್ವಾ? ಆತರ ಈಗ ನೀವು ಈ ಕೆಲಸಕ್ಕೆ ತೊಡಗಿದ್ದೀರಲ್ವಾ, ನಿಮ್ಮ ಮನೆಯವರದ್ದು ಯಾವ ರೀತಿ ಇದಕ್ಕೆ ಪ್ರತಿಕ್ರಿಯೆ ಇದೆ ಗೌತಮ್ ಹೇಳಿ? ಅದೇ ಹಾವು ಹಿಡಿಯುವಾಗ ಮೊದ್ಲೆಲ್ಲ ತಾಯಿಯೆಲ್ಲ ಹೇಳ್ತಿದ್ರು, ಬೇಡ ನೀನು ಹೋಗ್ಬೇಡ, ಹಾಗೆ ಅದು ತುಂಬಾ ಕಚ್ಚಿದ್ರೆಲ್ಲ ಕಷ್ಟ ಹಾಗೆ ಎಲ್ಲ ಹೇಳ್ತಿದ್ರು. ಮತ್ತೆ ಮತ್ತೆ ಅವರಿಗೆ ಕೂಡ ನಮ್ಮ ಮನೆಗೆ ಒಂದೆರಡು ಸಲ ಹಾವೆಲ್ಲ ಬರುವಾಗ ನಾನೇ ಹಿಡಿತಿದ್ದೆ, ಅವರಿಗೆ ಕೂಡ ಸ್ವಲ್ಪ ಧೈರ್ಯ ಬಂತು. ಮನೆಯವರೆಲ್ಲ ಇದಕ್ಕೆ ಒಪ್ಪಿದ್ದಾರೆ ಈಗ. ಆಮೇಲೆ ನನ್ನ ವೈಫ್ ಅವರು ನನ್ನೊಟ್ಟಿಗೆ ಇದ್ರು, ಹಾಗೆ ನಾನು ಅವರಿಗೆ ಕಾಲೇಜಿಗೆಲ್ಲ ಹೋಗುವಾಗ ನಾನು ಹಾವನ್ನೆಲ್ಲ ಕೊಂಡೋಗ್ತಿದ್ದೆ, ಅವರಿಗೆ ದೊಡ್ಡ ಹೀರೋ ಆಗ್ತಿದ್ರ ಅಂತ ರೆಸ್ಲಿಂಗ್ ಟ್ರೈನಿಂಗ್ ಕೊಡ್ಲಿಕ್ಕೆ ಹೋಗ್ತಿದ್ದೆ ಕಾಲೇಜಿಗೆ. ಆಗ ಅವರಿಗೆ ಮತ್ತೆ ನೋಡಿ ಅವರಿಗೆ ಕೂಡ ಅದು ಮೊದಲಿಂದ ಅಭ್ಯಾಸ ಆಗಿದೆ. ಈಗ ನಮ್ಗೆ ಮದುವೆಯಾಗಿ 7 ವರ್ಷ ಆಗಿದೆ. ಈಗ ಮಕ್ಕಳು ಕೂಡ ನನ್ನೊಟ್ಟಿಗೆ ಇದ್ದಾರೆ, ಮಕ್ಕಳಿಗೆ ಕೂಡ ತುಂಬಾ ಇಂಟ್ರೆಸ್ಟ್. ನಮ್ಮದಕ್ಕೆ ಅಂದ್ರೆ ಈ ಮೊಟ್ಟೆ ಎಲ್ಲ ಸಿಕ್ಕಿದ್ರೆ ಹಾವಿದು ಅದನ್ನು ನಾವು ಹ್ಯಾಚ್ ಎಲ್ಲ ಮಾಡ್ತೇವೆ. ಹಾಗೆ ಕೆಲವೊಂದೊಂದು ಸಲ ಮಕ್ಕಳಿಗೆ ತೋರಿಸ್ತೇವೆ ಅಂದ್ರೆ ಯಾವ ಹಾವು. ಹಾಗೆ ನಿಮ್ಮ ಮಕ್ಕಳಿಗೂ ಹಾವಿನ ಭಯ ಇಲ್ಲ. ಪ್ರಶಾಂತ್ ಈಗ ಹೇಳಿ, ದಕ್ಷಿಣ ಕನ್ನಡದಲ್ಲಿ ಸುಮಾರು ಎಷ್ಟು ಬಗೆಯ ಹಾವುಗಳಿವೆ? ಸುಮಾರು ಒಂದು 350 ಬಗೆಯ ಹಾವುಗಳಿವೆ ಅಂತ ಓದಿದೆ ನಾನು ಇಲ್ಲಿ. ಹೌದಾ? ಟೋಟಲ್ ಆಗಿ ಉಂಟು, ಆದ್ರೆ ಇಲ್ಲಿ ಕಾಣ ಸಿಗೋದು ಲೆಕ್ಕದಷ್ಟು ಹಾವುಗಳು ಸಿಗ್ತದೆ, ಜಾಸ್ತಿ ಸಿಗೋದು. ಮಲೆನಾಡು ಪ್ರದೇಶದಲ್ಲಿ ತುಂಬಾ ಹಾವುಗಳು ಸಿಗ್ತದೆ. ಅದರಲ್ಲಿ ಈಗ ಎರಡು ಭಾಗ ಮಾಡಬಹುದಂತಹ, ಈ ವಿಷಪೂರಿತ ಮತ್ತು ವಿಷರಹಿತ. ಈಗ ಸಾಧಾರಣ ಇಲ್ಲಿ ಮಂಗಳೂರಲ್ಲೆಲ್ಲ ಜಾಸ್ತಿ ವಿಷಪೂರಿತ ಹಾವುಗಳಲ್ಲಿ ನಾಗರ ಹಾವು, ಕಟ್ಟು ಹಾವು, ಕನ್ನಡಿ ಹಾವು, ಮಂಡಲ ಹಾವು ಹೇಳ್ತೇವೆ. ಆಮೇಲೆ ಮಂಡಲಿ ಮಂಡಲಿ ಮಂಡಲಿ ಹಾವು ನಾವು ತುಳುವಿನಲ್ಲಿ ಪಿಲಿಕಂದಡಿ ಹೇಳ್ತೇವೆ. ಹೌದು. ಈ ಜಾತಿಯ ಹಾವುಗಳು ವಿಷಪೂರಿತ ಹಾವುಗಳಲ್ಲಿ ಸಾಧಾರಣ ನಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಮತ್ತೆ ಈ ಹಾವುಗಳು ಈ ಕಟ್ಟು ಹಾವು, ಆಮೇಲೆ ಈ ಹಂಪು ನೋಜು ಅಂತ ಹೇಳ್ತೇವೆ. ಹಂಪು ನೋಜು ಅಂದ್ರೆ ಗೂನು ಮುಗಿನ ಹಾವು, ಗೂನು ಮುಗಿನ ಹಾವು ಅಂತ ಹೇಳಿ ಅದು ಹಂಪು ನೋಜು ಅಂತ ಹೇಳ್ತೇವೆ. ಅದಕ್ಕೆ ನಮ್ಮ ಇಲ್ಲಿನ ಭಾಷೆಯಲ್ಲಿ ಸ್ಥಳೀಯ ಭಾಷೆಯಲ್ಲಿ ನಮ್ಗೆ ಈ ತೌಡು ಕಂದಡಿ, ಚಟ್ಟೆ ಕಂದಡಿ ಎಲ್ಲ ಹೇಳ್ತಾರೆ. ಆದ್ರೆ ಈ ಸಿಟಿಯಲ್ಲಿ ಆದಷ್ಟು ಈ ಹಾವುಗಳು ಕಾಣಲಿಕ್ಕೆ ಸಿಗುದಿಲ್ಲ. ಈ ಹಾವುಗಳು ಜಾಸ್ತಿ ನಗರದಲ್ಲಿ, ನಮ್ಮ ನಗರದಲ್ಲಿ ಕಾಣಲಿಕ್ಕೆ ಸಿಕ್ಕುದು ಸಾಮಾನ್ಯವಾಗಿ ನಾಗರ ಹಾವು, ಕಂದಡಿ ಕಂದಡಿ ರಸಲ್ ವೈಪರ್. ಆದ್ರೆ ಕೇರವು ವಿಷಪೂರಿತ ಹಾವುಗಳಲ್ಲಿ ನಾಗರ ಹಾವು ಮತ್ತೆ ರಸಲ್ ಸ್ವೈಪರ್, ಪಿಲಿಕಂದಡಿ ಹೇಳ್ತೇವೆ. ಈ ಹಾವುಗಳು ಮಂಗಳೂರಲ್ಲಿ ಈ ಸಿಟಿಯಲ್ಲಿ ಜಾಸ್ತಿ ಕಾಣಲಿಕ್ಕೆ ಸಿಗ್ತದೆ. ನಿಮ್ಗೆ ಹೆಚ್ಚಾಗಿ ಹಿಡಿಯಲಿಕ್ಕೆ ಸಿಕ್ಕುವಂತದ್ದು ಯಾವ್ದು ಹೆಬ್ಬಾವ? ನಾಗರ ಹಾವು. ನಾಗರ ಹಾವಿಗೆ ಜನ ಹೆದರದು ಸ್ವಲ್ಪ ಹೆಚ್ಚು. ಹೌದು ಅಲ್ವಾ? ಇಲ್ಲಿ ತುಳುನಾಡಿನಲ್ಲಿ ಒಂದು ನಂಬಿಕೆ ಉಂಟಲ್ಲ, ಹೌದು, ಅದಕ್ಕೆ ಇದು ಮಾಡ್ತಾರೆ. ಆದ್ರೆ ಹೆಬ್ಬಾವು ಮತ್ತು ನಾಗರ ಹಾವು ನಾವು ಕಂಡ ಹಾಗೆ ನಮ್ಮ ಪರಿಸರದಲ್ಲಿ. ಈ ನಾಗರ ಹಾವಿನದ್ದೇ ಒಂದು ಕತೆ, ಹೆಬ್ಬಾವಿನದ್ದೇ ಇನ್ನೊಂದು ಕತೆ ಅಲ್ವಾ? ಹೇಳಿ, ನಾಗರ ಹಾವು ನಿಮಗೆ ಎಷ್ಟು ಹಿಡ್ದಿದ್ದೀರಿ ನೀವು, ಎಷ್ಟು ಸಿಕ್ಕಿದೆ ನಿಮಗೆ ಹಿಡಲಿಕ್ಕೆ ಇಷ್ಟವರೆಗೆ? ಸಾಧಾರಣ ಒಂದು ಲೆಕ್ಕ ಹೇಳೋದಿದ್ರೆ ನಾನೊಂದು ಸಾಧಾರಣ ನಾಗರ ಹಾವುಗಳಲ್ಲಿ ಒಂದು ನಾನು ಒಂದು 10 ವರ್ಷದಲ್ಲಿ ಅಂದ್ರೆ ಈ ಸ್ಟಾರ್ಟಿಂಗ್ ನಾನು ರೆಸ್ಕ್ಯೂ ಮಾಡ್ಲಿಕ್ಕೆ ಕಲಿಯುವಾಗ ಈ ವಿಷಪೂರಿತ ಹಾವುಗಳನ್ನು ಹಿಡಿತಿರ್ಲಿಲ್ಲ. ನಾನು ಕಲಿಯುವಾಗ್ಲೇ ಹಿಡ್ದದು ಇದು ಟ್ರಿಂಕೆಡ್ ಅಂತ ಹೇಳಿ ಬರ್ತದೆ, ಆಭರಣದ ಹಾವು ಅಂತ ಹೇಳಿ. ನಮ್ಮಲ್ಲಿ ತುಳುವಿನಲ್ಲಿ ಸಾರಿಬಳ ಅಂತ ಹೇಳ್ತಾರೆ. ಸಾರಿಬಳ. ಅದರ ಮೈ ತುಂಬಾ ಚಕ್ರಾಕಾರದ ಗುರುತುಗಳಿವೆಯಾ? ಇಲ್ಲ, ಅದರಲ್ಲಿ ತಲೆಯಿಂದ ಹೊಟ್ಟೆ ಭಾಗ ತನಕ ಇದು ಕಟ್ಟಕಟ್ಟದ ಬರ್ತದೆ. ಪ್ಲೇನ್ ಬರೋದು ಬಾಲ ತನಕ ಕಟ್ಟ ಕಟ್ಟ ಮತ್ತು ಸರಿ ಸರಿ. ಈ ಹಾವುಗಳು ನಾವು ಹತ್ತಿರ ಹೋಗುವಾಗ ನಮ್ಮನ್ನು ಭಯ ಹುಟ್ಟಿಸ್ತದೆ. ಅಂದ್ರೆ ಹಾವುಗಳು ಸ್ವಲ್ಪ ಕುತ್ತಿಗೆ ಎಲ್ಲ ಹಾವುಗಳು ಕೂಡ. ಆದ್ರೆ ಈ ಹಾವು ಸಾರಿಬಳ ಹಾವು ಅಂದ್ರೆ ಇದು ವಿಷರಹಿತ ಹಾವು. ಈ ಹಾವುಗಳು ನಾವು ಹತ್ತಿರ ಸ್ವಲ್ಪ ಆಕ್ಷನ್ ಕೊಡುವಾಗಲೇ, ಕೈ ಇಲ್ಲದ್ರೆ ಅದರ ಎದುರಲ್ಲಿ ಯಾವ್ದಾದ್ರು ಒಂದು ಮೂವ್ಮೆಂಟ್ ಆದ ತಕ್ಷಣ ಅದು ಈ ಕುತ್ತಿಗೆ ಭಾಗದಿಂದ ಒಂದು 2-3 ಕರ್ವಿಂಗ್ ಕೊಟ್ಟು ಅದು ಹೆದರಿಸ್ತದೆ. ಅಂದ್ರೆ ಕಚ್ಚುವ ವಿಧಾನದಲ್ಲಿ ಬರ್ತದೆ, ಬಾಯಿ ಓಪನ್ ಮಾಡಿ. ಆದ್ರೆ ಕಚ್ಚಿದ್ರೆ ವಿಷ ಕೂಡ ಇಲ್ಲ, ಕಚ್ಚುದು ಕೂಡ ಕಡಿಮೆ, ಭಯ ಹುಟ್ಟಿಸುದು ಮಾತ್ರ ಈ ಹಾವುಗಳು. ಇನ್ನೊಂದು ಕೇರೆ ಹಾವು, ಬಹುಶಃ ಕೇರೆಯನ್ನು ಕೇರೆ ಹಾವನ್ನು ಹಿಡಿಯುವ ಪ್ರಮೇಯ ಬಂದಿದ ನಿಮಗೆ ಒಂದು ಸಂದರ್ಭ? ಹೌದು, ನಮ್ಮ ನಗರದಲ್ಲಿ ಹಾವಿನ ಕೇರೆ ಹಾವಿನ ಸಣ್ಣ ಮರಿ ಕಂಡ್ರು ಕೂಡ ಹೆದರುವವರೇ ಅಲ್ವಾ. ಆದ್ರೆ ಈಗ ಹಳ್ಳಿ ಆಚೆಗೆ ಹೋದ್ರೆ ಸಾಮಾನ್ಯ ಯಾವ ಹಾವಿಗೂ ಹೆದರುದು ಅಂತ ಇಲ್ಲ ಅಲ್ವಾ. ನಾಗರ ಹಾವನ್ನು ಕಂಡ್ರೆ ಮಾತ್ರ ಸ್ವಲ್ಪ ಹೆಚ್ಚು ಜಾಗ್ರತೆ ವಹಿಸ್ತಾರೆ ಅಲ್ವಾ. ಮತ್ತೆ ಹಾವುಗಳು ಹಾವುಗಳಷ್ಟಕ್ಕೆ, ಮನುಷ್ಯರು ಮನುಷ್ಯರಷ್ಟಕ್ಕೆ, ಸಾಮಾನ್ಯವಾದಂತ ಒಂದು ಸ್ಥಿತಿ ಅದು. ಈಗ ಹೆಬ್ಬಾವುಗಳ ಬಗ್ಗೆ ಹೇಳಿಯಂತೆ, ಪ್ರಸ್ತುತ ಈ ಸಮಯದಲ್ಲಿ ಈ ಹವಾಮಾನದಲ್ಲಿ ಹೆಬ್ಬಾವುಗಳು ಹೆಚ್ಚು ಮನೆಯೊಳಗೆ ಅಲ್ಲಿ ಇಲ್ಲಿ ಈಗ ಹೆಬ್ಬಾವುಗಳು ಜಾಸ್ತಿಯಾಗಿ ಯಾಕೆ ತಿರುಗಾಡುದಂದ್ರೆ ಈಗ ಎಲ್ಲ ಈ ಹಾವುಗಳು ಕುತ್ಕೊಳ್ಳುವ ಜಾಗದಲ್ಲೆಲ್ಲ ನೀರು ತುಂಬಿ ಡೆಮೊಲಿಷ್ ಆಗಿರ್ತದೆ, ಅಂದ್ರೆ ಅದರದ್ದು ಮನೆ ಏನ ಮಾಡಿರ್ತದೆ ಅದೆಲ್ಲ ಡೆಮೊಲಿಷ್ ಆಗಿರ್ತದೆ. ಅದಕ್ಕೆ ಈ ಹಾವುಗಳು ಈಗ ರಾತ್ರಿ ಹೊತ್ತು ಜಾಸ್ತಿ ಸಂಚಾರ ಮಾಡ್ತಾ ಇರ್ತದೆ. ರಾತ್ರಿ ಹೊತ್ತು ಯಾವ್ದಾದ್ರು ಈ ಕಟ್ಟಿಗೆ ನಾವು ಮನೆ ಹೊರಗಡೆ ಇಟ್ಟಿದ್ರೆ ಅದರ ಮೂಲೆಯಲ್ಲಿ, ಇಲ್ಲದಿದ್ರೆ ಯಾವ್ದಾದ್ರು ನಾವು ಡಂಪ್ ಮಾಡಿಟ್ಟ ಜಾಗದಲ್ಲಿ ಅಲ್ಲಿ ಎಲ್ಲ, ಮತ್ತೆ ಅದಕ್ಕೆ ಫೀಡ್ ಕೂಡ ಸಿಗ್ತದೆ, ಇಲಿ ಮರಿಗಳು, ಇಲಿ, ಇಲ್ಲದಿದ್ರೆ ಕಪ್ಪೆ ಏನಿದ್ರು ಅದು, ಮತ್ತೆ ಕೋಳಿ ಸಾಕಿದ್ರೆ ಕೋಳಿಗೆ, ಅದಕ್ಕೆ ಬೆಕ್ಕು, ಬೆಕ್ಕಿನ ಮರಿ ಎಲ್ಲ ಇದ್ರೆ ಅದಕ್ಕೆಲ್ಲ ಬಂದು ಅಲ್ಲಿ ಕುತ್ಕೊಂಡಿರ್ತದೆ. ಮತ್ತೆ ಅದು ಫೀಡ್ ಆಗುವಾಗ ಹೊರಗಡೆ ಬಂದು ಅದನ್ನು ತಿಂದು ಪುನಃ ಅದೇ ಜಾಗಕ್ಕೆ ಹೋಗಿ ಕುತ್ಕೊಳ್ತದೆ. ಅಲ್ಲ, ನಮ್ಮ ಮನಸ್ಸಲ್ಲಿ ಒಂದು ಭಾವನೆ ಏನಂದ್ರೆ ಈ ಹೆಬ್ಬವು ಬಾರಿ ನಿಧಾನ, ಹೆಬ್ಬವು ಅಲ್ಲಿಂದ ಹೊರಟು ನಮ್ಮ ಹತ್ರ ಬರುವ ನಮಗೆ ಓಡಿ ಹೋಗ್ಬಹುದು ಅಂತ. ಹೌದು, ನಿಜವಾದಷ್ಟು ನಿಧಾನವಾ? ಅಲ್ಲ, ತುಂಬಾ ಫಾಸ್ಟ್ ಇದೆಯಾ? ಇಲ್ಲ, ಹೆಬ್ಬವು ನಿಧಾನವೇ, ಆದ್ರೆ ಅದಕ್ಕೆ ಈ ಗ್ರಾಸ್ ಜಾಗದಲ್ಲೆಲ್ಲ ಸಿಕ್ಕಿದ್ರೆ ಸ್ವಲ್ಪ ಫಾಸ್ಟ್ ಓಡ್ತದೆ. ನಾನು ಒಂದು ನೋಡಿದ ಪ್ರಕಾರ ಉಂಟಲ್ಲ, ಕೆರೆ ಹಾವು ಓಡುವುದಕ್ಕಿಂತ ಹೆಚ್ಚು ವೇಗವಾಗಿ ಓಡಿ ಬಂದು ಬೆಕ್ಕನ್ನು ಹಿಡಿದ ಒಂದು ಘಟನೆ ನೋಡಿದೆ ನಾನು. ಅದಕ್ಕೆ ಹಸಿವಾದಾಗ ಬರ್ತದೆ, ಅಟ್ಯಾಕ್ ಮಾಡ್ತದೆ ಅಲ್ವಾ, ಫೀಡಿಂಗ್ ಟೈಮ್ ಅಲ್ಲಿ ಎಲ್ಲ ಬರ್ತದೆ. ಓಹೋ. ಮತ್ತೆ ಹಾವುಗಳು ಈ ಶೆಡ್ಡಿಂಗ್ ಟೈಮ್ ಅಲ್ಲಿ ಎಲ್ಲ ಒಂದೊಂದು ವಾರ ಅದು ಮೂಮೆಂಟ್ ಇರುವುದಿಲ್ಲ, ಕುತ್ಕೊಂಡಿರ್ತದೆ. ಆದ್ರೆ ಹೆಬ್ಬಾವು ನಿಧಾನ, ಅದರ ಚಲನೆ ನಿಧಾನ ಅಂತ ನಾವು ಗ್ರಹಿಸುವ ಹಾಗಿಲ್ಲ. ಹೌದು, ಜಾಗ್ರತೆ ಮಾಡಬೇಕು, ಜಾಗ್ರತೆ ಮಾಡಬೇಕು. ಮತ್ತೆ ಹೆಬ್ಬಾವುಗಳು ಕಚ್ಚುದು ಜಾಸ್ತಿ, ಕಚ್ಚುದಂದ್ರೆ ಅದು ಅಟ್ಯಾಕಿಂಗ್ ಸ್ಪೀಡ್ ಹೇಳ್ತೇವೆ ನಾವು, ಅದು ತುಂಬಾ ಫಾಸ್ಟ್ ಇರ್ತದೆ. ಅದು ನಾವು ಕೈಕೊಂಡೋಗುವಾಗ್ಲೇ ಸಾಧಾರಣ ಅದು ಮೂಮೆಂಟ್ ಆಗಿ ತೆಗೆದುಕೊಂಡಿರ್ತದೆ. ಕೆಲವು ಹಾವುಗಳು, ಎಲ್ಲ ಹಾವುಗಳು ಹೇಳುದಿಲ್ಲ, ಕೆಲವು ಹಾವುಗಳು ಕಚ್ಚೋದಿಲ್ಲ, ನಾಚಿಗೆ ಸ್ವಭಾವದ ಹಾವುಗಳು ಕೂಡ ಇರ್ತದೆ ಹಾಗೆ ಎಲ್ಲ ಹಾವುಗಳಲ್ಲಿ. ಸ್ವಲ್ಪ ನಾಚಿಕೆ ಸ್ವಭಾವದ ಹಾವುಗಳು ಸ್ವಲ್ಪ ಕಚ್ಚುದು ಕಡಿಮೆ. ಆದ್ರೆ ಹಾವುಗಳು ಕಚ್ಚುದು ಯಾವಾಗ ಹೇಳಿ ಅಂತೆ? ಹಾವುಗಳಿಗೆ ತುಂಬಾ ನೋವು ಮಾಡಿದ್ರೆ ಕಚ್ಚುತ್ತದೆ, ಕಚ್ಚುತ್ತವೆ. ಉಪದ್ರ ಮಾಡಿದ್ರೆ, ಭಯ ಹುಟ್ಟಿಸಿದ್ರೆ, ಈಗ ಒಂದು ಜಾಗಕ್ಕೆ ನಾವು ಹಾವು ರಕ್ಷಣೆಗೆ ಹೋಗುವಾಗ ಆ ಜಾಗದಲ್ಲಿ ನಾಯಿ ಬೆಕ್ಕು ಯಾವ್ದಾದ್ರು ಇದ್ದು ಅದನ್ನು ಹೆದರಿಸಿದ್ರೆ ಈ ಹಾವುಗಳು ನೆಕ್ಸ್ಟ್ ನಾವು ಹೋಗುವಾಗ ಅದು ಕಚ್ಚಲಿಕ್ಕೆ ರೆಡಿ ಆಗಿರ್ತದೆ. ಈ ಹಾವುಗಳು ಉಂಟಲ್ಲ, ನಾವು ಅವರಿಗೆ ಉಪದ್ರ ಮಾಡಿದ್ರೆ ನೆನಪಿಟ್ಟುಕೊಂಡು, ಅದೊಂದು ಹಾಡೆ ಉಂಟಲ್ಲ, ಹಾವಿನ ದ್ವೇಷ 12 ವರ್ಷ, ಸತ್ಯವಾದ ಏನ್ ಹೇಳ್ತೀರಿ ನೀವು? ಇಲ್ಲ, ಹಾವುಗಳಿಗೆ ಅಂದ್ರೆ ಸೈನ್ಸ್ ಬೇರೆ ಧರ್ಮ ಬೇರೆ. ನಾವು ಈಗ ನಮ್ಮ ನಂಬಿಕೆಯಲ್ಲಿ ಹಾವುಗಳನ್ನು ನಾವು ಕೂಡ ಪೂಜಿಸ್ತೇವೆ, ಹಾವುಗಳ ಬಿಂಬಗಳಿಗೆ. ಆಮೇಲೆ ಜೀವಂತ ಹಾವುಗಳು, ನಾವು ಎಲ್ಲ ಹಾವುಗಳನ್ನು ಒಂದೇ ಲೆಕ್ಕ ನೋಡ್ತೇವೆ. ನಮ್ಗೆ ಅಂದ್ರೆ ನಾವು ಸಂರಕ್ಷಣೆ ಮಾಡುವಾಗ, ಈಗ ಅದು ಕೆರೆ ಹಾವಾಗಿರ್ಲಿ, ನಾಗರ ಹಾವಾಗಿರ್ಲಿ, ವೂಲ್ಫ್ ಸ್ನೇಕ್ ತೋಳಾವು ಅದಿರ್ಲಿ, ಯಾವುದು ಸಣ್ಣ ಹಾವುಗಳನ್ನು ನಾವು ಒಂದೇ ರೀತಿ ನೋಡ್ತೇವೆ. ಅವುಗಳಲ್ಲಿ ನಮ್ಗೆ ಭೇದ ಭಾವ ನಾವು ಮಾಡುದಿಲ್ಲ. ಆದ್ರೆ ನಮ್ಮ ನಂಬಿಕೆಯಲ್ಲಿ ನಾವು ಬಿಂಬಗಳಿಗೆ ನಾವು ಪೂಜಿಸ್ತೇವೆ, ಹೂ ಹಾಕ್ತೇವೆ, ಆಮೇಲೆ ರೀತಿ ಎಲ್ಲ ನಾಗರ ಹಾವುಗಳಿಗೆ. ಆಮೇಲೆ ಅದ್ರದ್ದು ನಂಬಿಕೆ ಹೇಗಂದ್ರೆ, ಈ ನಮ್ಮ ಈ ತುಳುನಾಡಿನಲ್ಲಿ, ಈ ಕರಾವಳಿ ಪ್ರದೇಶದಲ್ಲಿ ಈ ಸಾಧಾರಣ ಜಾಗ ಹಾವುಗಳದ್ದೇ ಅಂತ ಹೇಳ್ತಾರೆ. ತುಳುನಾಡು ಸೃಷ್ಟಿಯಾದದ್ದೇ ಹಾವುಗಳಿಂದ. ಇಲ್ಲದಿದ್ರೆ ಈ ಹಾವುಗಳನ್ನು ಮನುಷ್ಯರು ಕೊಲ್ತಾರೆ ಎಂಬ ಭಯದಿಂದ ಈ ಹಾವುಗಳನ್ನು ಇಲ್ಲಿ ನಾವು ಪೂಜೆ ಮಾಡಿ, ಇಲ್ಲದಿದ್ರೆ ಎಲ್ಲರೂ ಈ ನಾರ್ತ್ ಆಗಿ ಇಲ್ಲಿ ಕೂಡ ಎಲ್ಲ ಕೊಂದಾಗ್ತಿದ್ರು ಹಾವುಗಳನ್ನು. ಈ ಕೆಲವು ಜಾಗದಲ್ಲಿ ಹಾವುಗಳನ್ನು ಹೆಚ್ಚು ಕೊಲ್ತಾರೆ. ಈ ನಾವು ಕೂಡ ಇಲ್ಲಿಗ ಈ ನಾರ್ತ್ ಇನವರಲ್ಲಿ ಇಲ್ಲಿ ಕೆಲಸ ಮಾಡುವ ಕಾಲೋನಿಯಲ್ಲೆಲ್ಲ ಇದ್ರೆ ಅವರೆಲ್ಲ ಈ ಹಾವುಗಳನ್ನು ಕೊಂದಾಗ್ತಾರೆ. ನಾವು ಮತ್ತೆ ಅಲ್ಲಿ ಹೋಗಿ ಅವರಿಗೆ ಹೇಳಿಕೊಡ್ತೇವೆ. ದಕ್ಷಿಣ ಕನ್ನಡದ ಮಂದಿ ಅಥವಾ ತುಳುನಾಡಿನ ಮಂದಿ ಹಾವನ್ನ ಆರಾಧಿಸ್ತಾರೆ. ಈಗ ಆಲ್ಮೋಸ್ಟ್ ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಪೂಜಿಸ್ತಿದ್ದಾರೆ ಹಾವುಗಳನ್ನು, ಕರ್ನಾಟಕದ ಸಾಯಿಸ್ತಿದ್ರು. ಹಾವನ ಭಯ ಒಂದು ಕಡೆ, ಹಾವಿನ ಪೂಜೆ ಇನ್ನೊಂದು ಕಡೆ ಅಲ್ವಾ. ಬಹುಶಃ ಇದರಿಂದಾಗಿಯೇ ನಿಮಗೆ ಹೆಚ್ಚೆಚ್ಚು ಕೆಲಸಗಳು ಸಿಗ್ತವೆ ಅಂತದೆ ಅಲ್ವಾ. ರಕ್ಷಿಸಬೇಕಲ್ಲ ಹಾವುಗಳನ್ನು ಎಲ್ಲಿಯಾದ್ರೂ ಕೊಂಡೋಗಿ ಅಲ್ವಾ. ಹೌದು, ಕರೀತಾರೆ ನಿಮ್ಮನ್ನು ಹೆಚ್ಚೆಚ್ಚು. ಈಗಂತೂ ಮಳೆಗಾಲದಲ್ಲಿ ತುಂಬಾ ಬೇಡಿಕೆ ನಿಮ್ಮ ತಂಡಕ್ಕೆ. ಹೌದು, ಈಗಂದ್ರೆ ಈಗ ಮರಿಗಳೆಲ್ಲ ಹಾಗಿರುವ ಟೈಮ್, ಈಗ ಹಾವುಗಳದ್ದು ಮರಿಗಳೀಗ ಹೊರಗೆ ಈಗ ಒಂದು ಹಾವು ಸಾಧಾರಣ ಒಂದು 25-30 ಮೊಟ್ಟೆ ಇಟ್ರೆ ಅಷ್ಟು ಮರಿಗಳು ಹೊರಗಡೆ ಬರ್ತದೆ. ಅಂದ್ರೆ ಎಲ್ಲಾ ಹೆಚ್ಚಾಗ್ತದೆ? ಎಲ್ಲ ಹಾವುಗಳು ಅಷ್ಟು ಮೊಟ್ಟೆ ಇಡ್ತಾವ? ಇಲ್ಲ, ಅದು ಕೆಲವು ಹಾವುಗಳ ಪ್ರಾಯಕ್ಕೆ ತಕ್ಕಂತೆ. ಹೆಬ್ಬವು ಸಾಧಾರಣ ಎಷ್ಟು ಮೊಟ್ಟೆ ಇಡ್ತದೆ? ಹೆಬ್ಬಾವು ಸಾಧಾರಣ ಒಂದು 15. ಎಷ್ಟು ಬದುಕ್ತವೆ ಅದರಲ್ಲಿ? ನನ್ನ ಅನುಭವದಲ್ಲಿ, ನಾನು ಈ ವರ್ಷ ಕೂಡ ಮೊನ್ನೆ ಒಂದು ನಂಗೆ ಹೆಬ್ಬಾವಿದು ಮೊಟ್ಟೆ ಸಿಕ್ಕಿತ್ತು. ಮೊನ್ನೆ ನಂಗೆ 11 ಮೊಟ್ಟೆ ಸಿಕ್ಕಿತ್ತು, ಅದರಲ್ಲಿ 13 ಮೊಟ್ಟೆ ಸಿಕ್ಕಿತ್ತು. ಅದರಲ್ಲಿ 2 ಮೊಟ್ಟೆ ಆಲ್ರೆಡಿ ಅದು ಆಟೋಮೆಟಿಕ್ ಆಗಿ ಇದಾಗಿದೆ, ಕೊಳ್ತೋಗಿದೆ ಮಣ್ಣಲ್ಲೇ. ನಾವು ತೆಗೆಯುವಾಗ್ಲೇ ಅದು, ನಾನು ನನ್ನ ಇನ್ಸ್ಟಾದಲ್ಲಿ ನಾನು ಅದು ವಿಡಿಯೋ ಹಾಕಿದ್ದೇನೆ. ಅದು 2 ಮೊಟ್ಟೆ ಹೇಗೂ ಮೊದಲೇ ಕೊಳ್ತೋಗಿತ್ತು, 11 ಮೊಟ್ಟೆ ಸಿಕ್ಕಿತ್ತು. 11 ಮೊಟ್ಟೆ ಕೂಡ ಮರಿಯಾಗಿದೆ. ನಾಗರಹಾವಿನದ್ದು ನಾಗರ ಹಾವಿದು ನಂಗೆ 9 ಮೊಟ್ಟೆ ಸಿಕ್ಕಿತ್ತು, 9 ಕೂಡ ಮರಿಯಾಗಿದೆ. ನೀವು ನೋಡಿದ್ರ ಮರಿ? ಹಾ, ನಾವು ಅದ್ರದ್ದು ಕೂಡ ವಿಡಿಯೋ ನಾನು ಹಾಕಿದೆ ನನ್ನ ಇದರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ. ಇದು ತುಂಬಾ ವಿಶಿಷ್ಟ ಅಲ್ವಾ, ಹಾವನ್ನು ಕಂಡ್ರೆ ಹೆದರುವವರ ಪೈಕಿ ಇಂಥವರು ಇರುವುದು ವಿಶೇಷ. ನಾವು ಮನೆಯಲ್ಲಿ ಅದಕ್ಕೆ ಕೃತಕ ಕಾವು ಕೊಡಿಸಿ ಮರಿ ಮಾಡಿದ್ರು, ಮರಿ ಮಾಡಿ ಮತ್ತೆ ಅದನ್ನು ಕಾಡಿಗೆ. ಬಹುಶಃ ನಾವು ನಿಮ್ಮೊಟ್ಟಿಗಿದ್ರೆ ನಮಗೆ ಸಾಧೈರ್ಯ ಬಂದಿತ್ತೇನೋ ಅಲ್ವಾ. ಇನ್ನು ಹಾವುಗಳು ಶೀತ ಹವೆಯನ್ನು ಹೆಚ್ಚು ಬಯಸ್ತವೆ ಅಂತ ಹೇಳ್ತಾರೆ ಅಲ್ವಾ. ಆದ್ರೆ ಏನಾಗ್ತದೆ ಅಂದ್ರೆ ಹೊರಗೆ ಚಳಿ ಇದ್ದಾಗ ಮನೆ ಒಳಗೆ ಬಂದು ಕುತ್ಕೊಳ್ತವೆ ಹಾವುಗಳು. ಆಗ ಹೇಳುದುಂಟು ನಾವು ಅವ ಬೆಚ್ಚ ಕುತ್ಕೊಂಡಿದ್ದಾವೆ, ಬೆಚ್ಚಗೆ ಕುತ್ಕೊಂಡಿದ್ದಾವೆ ಅಂತ. ಹಾಗೆ ಬರ್ತವೆ, ಅವಾಗ ಬಿಸಿ ಬೇಕಾ ಅಥವಾ ಚಳಿ ಬೇಕಾ? ಇಲ್ಲ, ಹಾವುಗಳು ಸಾಮಾನ್ಯ ಅದು ನಮ್ಮ ಪ್ರಕೃತಿಗೆ ಸಮತೋಲನದಲ್ಲಿ ಇರುದದು. ಆದ್ರೂ ನಮ್ಮ ಈಗ ತುಂಬಾ ಈ ನೀರೆಲ್ಲ ನಿಂತ್ರೆ ಈ ಕೆರೆ ಹಾವುಗಳು, ನಾಗರ ಹಾವುಗಳು, ಹೆಬ್ಬಾವುಗಳೆಲ್ಲ ತುಂಬಾ ನೀರಿದ್ದ ಜಾಗದಲ್ಲಿ ನಿಲ್ಲುವುದು ಕಡಿಮೆ. ಅದಾದಷ್ಟು ಮೇಲೆ ಬಂದು ಅದು ಮಣ್ಣಿನ ಅಡಿಯಲ್ಲಿ ಬಿಲ ಮಾಡಿ, ಹೆಗ್ಗಣದು ಬಿಲ ಎಲ್ಲ ಇದ್ರೆ ಆ ಜಾಗದಲ್ಲಿ ಎಲ್ಲ ಹೋಗಿ ಕುತ್ಕೊಳ್ಳೋದು ಜಾಸ್ತಿ ಹಾವುಗಳು. ಮತ್ತೆ ಮನೆ ಒಳಗೆ ಬಂದಿದ್ರೆ ಸಪೋಸ್ ಅದು ಯಾವುದಾದ್ರೂ ಒಂದು ಫೀಡಿಗೆ ಅದಕ್ಕೆ ಆಹಾರ ಯಾವುದು, ಈಗ ಒಂದು ಕಪ್ಪೆಯನ್ನು ಅಟ್ಟಾಡಿಸಿಕೊಂಡು ಬಂದು ಆ ಕಪ್ಪೆ ಸಿಗದೇ ಇದ್ದ ಕಾರಣ ಅದೇ ಜಾಗದಲ್ಲಿ ಎಲ್ಲಾದ್ರೂ ನಿಂತು ಕಾದು ತಿಂದು ಮತ್ತೆ ಹೋಗುವ ಸಾಧ್ಯತೆ ಇರ್ತದೆ ಹಾವುಗಳಲ್ಲಿ. ಮತ್ತೆ ಅದು ಬೆಚ್ಚಗೆ ಬರ್ತದೆ ಅಂದ್ರೆ ಅದಕ್ಕೆ ವೆದರ್ ಫೀಲ್ ಆಗ್ಲಿಕ್ಕೆ ಅದು ಹಾವುಗಳು ಬಂದು ಕುತ್ಕೊಳ್ಳುದು ಇಲ್ಲ. ಅದಕ್ಕೆ ಯಾವ್ದಾದ್ರು ಆಹಾರ ಹುಡುಕಿಕೊಂಡು ಬಂದು ಕೂತಿರುವ ಸಾಧ್ಯತೆ ಇರ್ತದೆ. ಪ್ರಶಾಂತ್ ಹೇಳಿ, ಈಗ ನೀವು ಹಾವುಗಳನ್ನು ರಕ್ಷಣೆ ಮಾಡ್ತೀರಿ, ಏನೆಲ್ಲ ಸಾಧನಗಳನ್ನು ಬಳಸ್ತೀರಾ? ಸಾಧನ ಅಂದ್ರೆ ಸ್ಟಿಕ್ ಬರ್ತದೆ ಅದರದ್ದು, ಕೋಲು, ಕ್ಲಿಪ್ ಎಲ್ಲ ನಾವು ಯೂಸ್ ಮಾಡಬೇಕು. ಕ್ಲಿಪ್ ಯೂಸ್ ಮಾಡಿದ್ರೆ ಹಾವುಗಳಿಗೆ ತೊಂದರೆ ಆಗ್ತದೆ. ಅದು ಮಾತ್ರ ಹಾಗೆ ಮಾಡಿ ಗೋಣಿಯಲ್ಲಿ ಕಟ್ತೀರಾ? ಅದಂದ್ರೆ ನಮ್ಮ ಸೇಫ್ಟಿಗೆ ಬೇಕಾಗಿ ಯೂಸ್ ಮಾಡುದು. ಮತ್ತೆ ಎಲ್ಲಿ ಅದ್ರ ಬೀರದೊಳಗೆ ಎಲ್ಲ ಇದ್ರೆ ಜಸ್ಟ್ ಹೇಳಿದ್ದಕ್ಕೆ ಹಾಗೆಲ್ಲ ಬೇಕಾಗ್ತದೆ, ಯೂಸ್ ಮಾಡ್ತೇನೆ. ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸ್ತೀರಿ ನೀವು ಹಾವುಗಳಿಗೆ ಹೋಗ್ತೀರಿ? ಹೋಗುವಾಗ ಏನೆಲ್ಲ ಮುಂಜಾಗ್ರತೆ, ಒಂದಷ್ಟು ನಿಮಗೂ ರಕ್ಷಣೆ ಬೇಕಲ್ವಾ? ನಾವಂದ್ರೆ ಈಗ ಹಾವುಗಳನ್ನು ರಕ್ಷಿಸುವಾಗ ನಾವು ಒಂದು ಈಗ ಒಂದು ಜಾಗಕ್ಕೆ ಹೋಗಿ ಹಾವುಗಳನ್ನು ಈಗ ನಾಗರ ಹಾವು ಹಿಡಿಯುತ್ತಿದ್ದೇವೆ ನಾವು. ಆ ಹಾವುಗಳನ್ನು ಹಿಡಿಯುವಾಗ ಅಲ್ಲಿ ಒಂದು 15 ಜನ ಫೋಟೋ ಏನಾದರೂ ತೆಗಿತಿದ್ದಾರೆ ಅಂತ ಹೇಳಿ ನಾವು ಅವರನ್ನು ನೋಡ್ಲಿಕ್ಕೆ ಆಗುದಿಲ್ಲ, ಹಾವುಗಳನ್ನೇ ನೋಡ್ತಾ ಇರ್ಬೇಕು. ಯಾಕಂದ್ರೆ ಹಾವುಗಳು ಹೇಗೆ ನಮ್ಮ ಕೈ ಆಚೆ ಬಂದು ನಮ್ಗೆ ಕಚ್ಚಬಹುದು ಅಂತ ಹೇಳಿಕ್ಕೆ ಸಾಧ್ಯ, ಅದು ತುಂಬಾ ಸ್ಪೀಡ್ ಇರ್ತದೆ. ಹಾಗೆ ನಾವು ಹಾಗೆ ಯಾರಿಗೂ ಫೋಸ್ ಕೊಡ್ಲಿಕ್ಕೆ ಆಗುದಿಲ್ಲ. ನಮ್ಗೆ ಹಾಗೆ ಏನಾದ್ರೂ ಫೋಟೋಸ್ ಏನಾದ್ರು ಬೇಕು ಅಂತ ಹೇಳಿದ್ರೆ ನಾವು ಹೇಗೂ ನಾವು ವಿಡಿಯೋ ನಮ್ಮದೇ ಯಾರಾದ್ರೂ ಇದ್ರೆ ಮಾಡ್ತಾ ಇರ್ತಾರೆ, ನಾವು ಅದರಿಂದಲೇ ತೆಗಿತೇವೆ. ಡಾಕ್ಯುಮೆಂಟ್ರಿಗೆ ಎಲ್ಲ ಬೇಕಾಗ್ತದೆ, ಯಾಕಂದ್ರೆ ಕೆಲವರು ಕೇಳ್ತಾರೆ ಎಲ್ಲಿ ಸಿಕ್ಕಿದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿಂದ ಕೆಲವು ಬರ್ತದೆ ಅಂದ್ರೆ ಬಂದ್ರೆ ನಿಮ್ಗೆ ಇದಕ್ಕೆ ಕಾನೂನು ಏನಾದ್ರೂ ಬೇಕಾ? ಇದೆ ನಮ್ಗೆ ಅಂದ್ರೆ ಈಗ ಸಾಧಾರಣ ನಾವು ಈಗ ಸಂರಕ್ಷಣೆ ಮಾಡುವಲ್ಲಿ ನಮ್ಮದು ಗುರುಗಳಿದ್ದಾರೆ ಗಂಗೇಶ್ ಬೋಳನೆ ಅಂದ್ರೆ ಅವರ ಹತ್ರ ಇದೆ ಅಥೋರೈಸ್ಡ್ ಲೈಸೆನ್ಸ್ ಇದೆ ಅಂದ್ರೆ ಅವರ ಅಂಡರ್ ಅಲ್ಲಿ ನಾವು ಬಂದದ್ರಿಂದ ನಮ್ಗೇನು ತೊಂದ್ರೆ ಇಲ್ಲ. ಅಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ನಮ್ಮದು ಸಾಧಾರಣ ಮಟ್ಟಿಗೆ ಪರಿಚಯ ಉಂಟು ಅಂತ ಹೇಳಿ ನನ್ನ ಅನುಭವ. ಹಾಗೆ ಅರಣ್ಯ ಇಲಾಖೆಯವರು ಪರಿಚಯ ಇದ್ದಾರೆ ನಮ್ಗೆ, ಅಂದ್ರೆ ಅವರೇ ನಮ್ಮ ಹತ್ರ ಹೇಳ್ತಾ ಇರ್ತಾರೆ ಯಾರ್ದಾದ್ರು ಏನಾದ್ರು ಇದ್ರೆ ಅವರ ಕೇರ್ ಆಫ್ ಅಲ್ಲಿ ಅವರಿಗೆ ದೂರ ಇದ್ರೆ ಏನಾದ್ರು ಹಾವು ಹಿಡಿಲಿಕ್ಕೆ ಬಂದ್ರೆ ಅವ್ರು ನಮ್ಮ ಹತ್ರ ಹೇಳ್ತಾರೆ, ನಾವು ಹೋಗ್ತೇವೆ ಸಂರಕ್ಷಿಸ್ತೇವೆ. ಈಗ ನೀವಿಬ್ರು ಇಲ್ಲಿಗೆ ಬಂದ್ರಿ ನಮ್ಮ ಸ್ಟುಡಿಯೋಗೆ, ಬರುವ ಮೊದಲು ಬರ್ತ ದಾರಿಯಲ್ಲಿ ಒಂದು ಬಾವಿಗೆ ಬಿದ್ದ ಒಂದು ಹೆಬ್ಬಾವಿದು ಮರಿ. ಮೇಡಮ್ ಬರ್ತಾ ಇದ್ದೇವೆ, ಬಾವಿಗೆ ಒಂದು ಹಾವು ಬಿದ್ದಿದೆ, ಹಿಡಿದು ಬರ್ತೇವೆ ಅಂತ ಹೇಳಿದ್ರಿ. ಹೌದು, ಹೇಗೆ ಹಿಡಿದ್ರಿ? ಅದು ಅಂದ್ರೆ ಈಗ ನಾವು ಬರುವಾಗ ಆಕ್ಚುಲಿ ಅವರು ಬಾವಿ ಒಳಗಡೆ ಉಂಟು ಅಂತ ಹೇಳಿದ್ರು, ಆದ್ರೆ ಇದು ಬಾವಿ ಒಳಗಡೆನೆ, ಆದ್ರೆ ಪಂಪ್ ಇದು ಪೈಪ್ ಇತ್ತು ಅದಕ್ಕೆ ಅದರಲ್ಲಿ ಕುತ್ಕೊಂಡಿತ್ತು. ಹಾಗೆ ಮತ್ತೆ ಬಾವಿ ಕೂಡ ಸ್ವಲ್ಪ ಸಣ್ಣದಿತ್ತು, ಅಲ್ಲಿಂದಲೇ ಕೈಯಿಂದ ತೆಗೆದು ಮತ್ತೆ ಡಬ್ಬದಲ್ಲಿ ಹಾಕಿ. ಸಾಮಾನ್ಯ ಯಾವ್ಯಾವ ಕಡೆಯಿಂದೆಲ್ಲ ನೀವು ಹಾವುಗಳನ್ನು ತೆಗೆದ್ರೆ ಅಂದ್ರೆ ಹಾವುಗಳು ಎಲ್ಲೆಲ್ಲ ಕೂತಿರ್ತವೆ, ಎಲ್ಲಿಂದೆಲ್ಲ ನಿಮಗೆ ರಕ್ಷಿಸಿ? ನೋಡಿ, ನಮ್ಗೆ ಮಂಗಳೂರಲ್ಲಿ ಈಗ ದಕ್ಕೆ ಸೈಡ್ ಅಲ್ಲೆಲ್ಲ ತುಂಬಾ ಹಾವುಗಳು ಬಲೆಗೆ ಸಿಕ್ಕಿಕೊಂಡಿರ್ತವೆ, ಹೆಬ್ಬಾವು ಆಗಿರ್ಬೋದು, ನಾಗರ ಹಾವು, ಆಮೇಲೆ ಕನ್ನಡ ಹಾವು, ಕನ್ನಡಿ ಹಾವು ಮೀನಿನ ಬಲೆಗೆ ಸಿಕ್ಕಿಕೊಂಡಿರ್ತದೆ. ಆಗ ಅವರು ನಮ್ಗೆ ಇಮಿಡಿಯೇಟ್ ಫೋನ್ ಮಾಡ್ತಾರೆ, ನಾವು ಹೋಗಿ ಅದನ್ನು ರಕ್ಷಣೆ ಮಾಡ್ತೇವೆ. ಮತ್ತೆ ಅದಕ್ಕೆ ಏನಾದ್ರು ಏಟ್ ಆಗಿದ್ರೆ ಅದಕ್ಕೆ ಮದ್ದೆಲ್ಲ ಹಾಕಿ ನಾವು ಸ್ವಲ್ಪ ದಿವಸ ಅದು ರಿಕವರಿ ಆದ್ಮೇಲೆ ಅದನ್ನು ಕಾಡಿಗೆ ರಿಲೀಸ್ ಮಾಡುವ ಕ್ರಮವನ್ನು ನಾವು. ಸಣ್ಣ ಏಟ್ ಆದ್ರೆ ಬದುಕಬಹುದು, ಬಹುಶಃ ದೊಡ್ಡ ಏಟ್ ಆದ್ರೆ ಅಂದ್ರೆ ಹಾವುಗಳದ್ದು ಸ್ಕಿನ್ ತುಂಬಾ ಸ್ವೀಟ್, ಅಂದ್ರೆ ಇರುವೆ ಬರೋದು ಜಾಸ್ತಿ ಹಾವುಗಳಿಗೆ. ಹಾಗೆ ಈ ಹಾವುಗಳಿಗೆ ಕೈಕಾಲಿಲ್ಲದ ಕಾರಣ ಈಗ ಒಂದು ಇರುವೆ ಕಚ್ಚಿದ್ರೆ, ಒಂದಲ್ಲ ಒಂದು 100-200 ಇರುವೆ ಕಚ್ಚಿದ್ರೆ ಹಾವುಗಳು ಎಷ್ಟು ಗಂಟೆಯಲ್ಲಿ ಹಾವು ಕಾಲಿ ಮುಳ್ಳುಗಳೇ ಉಳಿಯುವ ಸಾಧ್ಯತೆ ಇರ್ತದೆ. ಅಷ್ಟು ಬೇಗ ಫಾಸ್ಟ್ ಇಂತ ಬರ್ತದೆ ಇರುವೆಗಳು. ಇದು ನಮ್ಗೆ ಕೂಡ ಆಗಿದೆ ಎಕ್ಸ್ಪೀರಿಯನ್ಸ್. ತುಂಬಾ ಮೃದು, ತುಂಬಾ ಮೃದು, ಮತ್ತೆ ಅದು ಇರುವೆಗಳು ಒಂದು ದೊಡ್ಡ ದೊಡ್ಡ ಇರುವೆಗಳು ಮತ್ತೆ ಕಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಬಿಡುದಿಲ್ಲ, ಮತ್ತೆ ಹಾವೇ ಸೋತೋಗ್ಬೇಕು ಹಾಗೆ ಇರ್ತದೆ. ಅದಕ್ಕೆ ಅದನ್ನೆಲ್ಲ ನಾವು ಸೇಫ್ಟಿ ಮಾಡ್ಬೇಕಾಗ್ತದೆ. ಡೈರೆಕ್ಟ್ ನಾವು ಕೂಡ ಕಾಡಿಗೆ ಬಿಟ್ರೆ ಆ ಕಾಡಲ್ಲಿ ಕೂಡ ಹಾಗೇನಾಗುವ ಸಾಧ್ಯತೆ ಇರ್ತದೆ. ಮತ್ತೆ ಇನ್ನೊಂದು ಅದೇನೋ ಒಂದು ಕೋಲು ಏನೋ ಹೇಳಿ ಒಂದು ಕ್ಲಿಪ್ ಉಪಯೋಗಿಸ್ತಾರೆ. ಆ ಒಂದು ಕ್ಲಿಪ್ ಅನ್ನು ಈಗ ಸಾಧಾರಣ ಆನ್ಲೈನ್ ಅಲ್ಲೆಲ್ಲ ಸಿಗ್ತದೆ, ಅದು ಈ ಕಟ್ಟಿಂಗ್ ಪ್ಲೇಯರ್ ತರ ಇರ್ತದೆ ಕ್ಲಿಪ್. ಅದನ್ನು ಯೂಸ್ ಮಾಡಬಾರ್ದಂದ್ರೆ ಹಾವಿದು ಎಲುಬು ತುಂಬಾ ಸೆನ್ಸಿಟಿವ್ ಇರ್ತದೆ, ಮೃದು ತುಂಬಾ. ಈಗ ಅದರಲ್ಲಿ ನಾವು ಕ್ಲಿಪ್ ಮಾಡುವಾಗ ಈ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಮಾಡ್ತಾರೆ ಈ ಫ್ಲಾಟ್ ಅಲ್ಲೆಲ್ಲ ಇರುವಾಗ, ಅವರಿಗೆ ಅಂದಾಜು ಕೂಡ ಇರುವುದಿಲ್ಲ ಎಲ್ಲಿ ಹಿಡಿಬೇಕು, ಎಲ್ಲಿ ಹಿಡಿಬೇಕು, ಹೇಗೆ ಹಿಡಿಬೇಕು ಅಂತೇಳಿ. ಅವ್ರು ಫುಲ್ ಟೈಟ್ ಒತ್ತುವಾಗ ಈ ಹಾವು ತಿರುಗುವಾಗ ಅದರದು ಬೋನ್ ಕಟ್ ಆಗುವ ಸಾಧ್ಯತೆ ಇರ್ತದೆ. ಅದು ಹೆದರಿ ಹೊಡೆಚಾಡ್ತದೆ. ಹೆದರಿ ಅದು ತಿರುಗಾಡುವಾಗ ಅದರದು ಬೋನ್ ಕಟ್ ಆಗಿ ಅದು ಒಂದು ವಾರನ ಒಂದು 4-5 ದಿನದಲ್ಲಿ ಸಾಯುವ ಸಾಧ್ಯತೆ ಇರ್ತದೆ. ಇದು ದೊಡ್ಡ ಅನ್ಯಾಯ ಅಂದ್ರೆ ಅವರಿಗೆ ಕೂಡ ಗೊತ್ತಿರು, ಅವರು ಆನ್ಲೈನ್ ಅಲ್ಲಿ ಸಿಗ್ತದೆ ಅಂತೇಳಿ ಸರಿಸಿ ಹಿಡಿಯುವ. ಅದೇ ಹಾವುಗಳ ಬಗ್ಗೆ ನಾವು ಒಂದಷ್ಟು ಮಾಹಿತಿಯನ್ನು ಜ್ಞಾನವನ್ನು ಪಡ್ಕೊಳ್ಳೋದು ಬೇಕೇ ಬೇಕು. ಯಾಕೆಂದ್ರೆ ನಮ್ಮ ಪರಿಸರಕ್ಕೆ ಎಲ್ಲಾ ಪ್ರಾಣಿಗಳ ಹಾಗೆ ಹಾವುಗಳು ಕೂಡ ತುಂಬಾ ಉಪಯುಕ್ತ, ಬೇಕೇ ಬೇಕು. ಹಾಗಾಗಿ ಅವುಗಳ ರಕ್ಷಣೆ ಕೂಡ ಎಲ್ಲರ ಕರ್ತವ್ಯ ಅಲ್ವಾ. ಈಗ ಹಾವು ಹಿಡಿಯುವಾಗ ನಿಮಗೇನು ವಿಷದ ಹಾವು ಒಂದು ಕಚ್ಚಿ ಬಿಟ್ಟಿತ್ತು ಅಂತ ಇಟ್ಕೊಳ್ಳಿ, ಏನ್ ಮಾಡ್ತೀರಿ ಮುಂಜಾಗ್ರತಾ ಕ್ರಮವಾಗಿ? ಸಿಟಿಯಲ್ಲಿ ಇರೋದ್ರಿಂದ ನಾವು ಆದಷ್ಟು ನಾವು ಹಾಸ್ಪಿಟಲ್ಗೆ ಹೋಗುದು ಬೆಸ್ಟ್, ಬೆಟರ್. ಹಾಸ್ಪಿಟಲ್ ಅಂದ್ರೆ ಈಗ ನಮ್ಗೇನು ತುಂಬಾ ದೂರ ಏನಿಲ್ಲ, ನಾವು ಎಲ್ಲ ಈಗ ಫಾದರ್ ಮುಲ್ಲರ್ಸ್ ಆಗ್ಲಿ ಏನಪ್ಪ ಈಗ ಆಲ್ಮೋಸ್ಟ್ ಎಲ್ಲ ಹಾಸ್ಪಿಟಲ್ ಅಲ್ಲೂ ಕೂಡ ಆಂಟಿವೆನಮ್ ಸಿಗ್ತದೆ. ಹಾಗೆ ಅದು ಮತ್ತೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಕೆಲವು ಹಾಸ್ಪಿಟಲ್. ಹಾವು ಕಚ್ಚಿದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ ಆ ಕಚ್ಚಿದ ಜಾಗೆಯಿಂದ ಮೇಲೆ ಹೃದಯಕ್ಕೆ ರಕ್ತ ಹರಿಯದ ಹಾಗೆ ಗಟ್ಟಿಯಾಗಿ ಕಟ್ಟಬೇಕು ಅಂತ ಹೇಳ್ತಾರೆ, ಸರಿಯಾದು ಇಲ್ಲ ಅಂದ್ರೆ ತುಂಬಾ ಗಟ್ಟಿ ಕಟ್ಟಬಾರ್ದು. ಈಗ ಕಟ್ತಿದ್ರೆ ಅಂದ್ರೆ ಈಗ ತುಂಬಾ ದೂರ ಡಿಸ್ಟೆನ್ಸ್ ಇದ್ರೆ, ಈಗ ಒಂದು ಸಾಧಾರಣ ಬೆಳ್ತಂಗಡಿ ಆ ಕಡೆ ಇಲ್ಲ ಆ ಕಡೆಯಿಂದೆಲ್ಲ ತರಬೇಕಾದ್ರೆ 1-2 ಗಂಟೆ ಟೈಮ್ ಇರ್ತದೆ. ಆಗ ಅಲ್ಲಿ ಅಲ್ಲಿ ಹಾವು ಕಚ್ಚಿದ್ರೆ 2 ಗಂಟೆ ತನಕ ಟೈಮ್ ಇರ್ತದೆ, ಅದರ ಒಳಗಡೆ ಅದರದು ಚಿಕಿತ್ಸೆ ಸ್ಟಾರ್ಟ್ ಆಗ್ಬೇಕು. ಈಗ ಪ್ರತಿ ಊರುಗಳಲ್ಲಿ ಅದಕ್ಕೆ ಬೇಕಂತ ಚಿಕಿತ್ಸೆ ದೊರೆಯುವುದಿಲ್ವಾ? ಅಂದ್ರೆ ಅಷ್ಟು ಇರಲ್ಲ, ಚೆನ್ನಾಗಿರುವುದಿಲ್ಲ. ಕೆಲವು ಪ್ರಾಥಮಿಕ ಚಿಕಿತ್ಸೆ ಏನಾದ್ರೂ ಸಿಕ್ಕಬಹುದು. ಯಾಕಂದ್ರೆ ಇದು ನನ್ನ ಅನುಭವದಲ್ಲಿ ಹೇಳುದು, ಈ ಸಲ ಕೂಡ ಒಂದು ಬೆಳ್ತಂಗಡಿಯಲ್ಲಿ ಒಬ್ಬರಿಗೆ ತೋಟದ್ದು ಪಂಪ್ ಆಫ್ ಮಾಡ್ಲಿಕ್ಕೆ ಹೋಗುವಾಗ ಸಂಜೆ ಹೊತ್ತಲ್ಲಿ ರಾತ್ರಿ ಹೊತ್ತು ಕನ್ನಡಿ ಹಾವು ಕಚ್ಚಿಬಿಡ್ತು, ಮಂಡಲ ಹಾವು, ರಸಲ್ ವೈಪರ್ ಅಂತ ಕನ್ನಡಿ. ಅದನ್ನು ಅದು ಇವರಿಗೆ ಕಚ್ಚಿತು, ಇವರು ಅದನ್ನು ಹಿಡಿದ್ರು, ಇವರಿಗೆ ಗೊತ್ತಾಗ್ಲಿಲ್ಲ ಯಾವ ಹಾವು ಅಂತೇಳಿ. ಪುನಃ ಅದು ಇವರಿಗೆ 2-3 ಜಾಗದಲ್ಲಿ ಕಚ್ಚಿಬಿಡ್ತು. ಹಾಗೆ ಅವರು ಅದನ್ನು ಇಟ್ಕೊಂಡು ಬಂದಿದ್ದಾರೆ ಮನೆಗೆ ಹಾವನ್ನು, ಹಾವನ್ನು ಇಟ್ಕೊಂಡು ಬಂದು ಮತ್ತೆ ಅವರನ್ನು ಅದು ಹಾವನ್ನು ಕೊಂದ್ರು. ಯಾಕಂತ ಹೇಳಿದ್ರೆ ಈಗ ಟ್ರೀಟ್ಮೆಂಟ್ ಮಾಡುವಾಗ ಹಾವುಗಳು ಯಾವುದು ಅಂತ ಕೇಳ್ತಾರೆ ಹಾಸ್ಪಿಟಲ್ ಅಲ್ಲಿ. ಅದಕ್ಕೆ ಬಹುಶಃ ಅದಕ್ಕೆ ಆಗಿರ್ಬೋದು ಹಾವುಗಳನ್ನು ಕೊಂದಿದ್ದಾರೆ, ಹಾವುಗಳನ್ನು ಕೂಡ ತಂದಿದ್ದಾರೆ ಹಾವನ್ನು ಕೂಡ ಇಲ್ಲಿಗೆ. ಅವರು ಸಾಧಾರಣ ಒಂದು 12 ಗಂಟೆಗೆ ಇಲ್ಲಿ ಬಂದಿದ್ದಾರೆ KMC ಹಾಸ್ಪಿಟಲ್ ಗೆ. ಬೆಳಿಗ್ಗೆ ಸಂಜೆ 7-8 ಗಂಟೆ ಹೊತ್ತಿಗೆ ಕಚ್ಚಿದೆ. ಸಂಜೆ ಎಷ್ಟು ಹೊತ್ತಿಗೆ ಕಚ್ಚಿತ್ತು ಹಾವು? 8 ಗಂಟೆಗೆ. ಮತ್ತೆ ಇವರು ಬೆಳಿಗ್ಗೆ ಸಂಜೆ 10-10.5 ಗಂಟೆಗೂ KMC ಹಾಸ್ಪಿಟಲ್ ಗೆ ಬಂದಿದ್ದಾರೆ. ಮತ್ತೆ ಅಲ್ಲಿಂದ ಪುನಃ ಎನೋಪಾಗೆ ಕೊಂಡೋದ್ರು. ಅಂದ್ರೆ ಅವರು ಸ್ವಲ್ಪ ಅನುಕೂಲ ಇರಲಿಲ್ಲ ಅವರಿಗೆ ಅಲ್ಲಿ. ಚಿಕಿತ್ಸೆ ಫಲಕಾರಿ ಆಯ್ತಾ? ಆಮೇಲೆ ಅವರು ಸಾಧಾರಣ ತುಂಬಾ ಸೀರಿಯಸ್ ಇದ್ರು, ಅದ್ರದ್ದು ಕೂಡ ಪೋಸ್ಟ್ ಎಲ್ಲ ನಮ್ಮ ಹತ್ರ ಉಂಟು, ನಾವೆಲ್ಲ ಅದನ್ನು ತೆಗೆದಿಟ್ಟಿದ್ದೇವೆ. ಅದನ್ನು ಮತ್ತೆ ಅವರು ಏನಪ್ಪಾಯದಲ್ಲಿ ರಿಕವರಿ ಆದ್ರು, ಈಗ ಅವರಿಗೆ ಆಯುರ್ವೇದಿಕ್ ಮದ್ದಾಗ್ತಾ ಇದೆ. ಈ ಕೆಲವು ಜಾತಿಯ ಹಾವುಗಳು ಕಚ್ಚಿದ್ರೆ ಉಂಟಲ್ಲ ವಿಷದ ಹಾವುಗಳು, ಅದು ಅಲ್ಲೇ ನಮ್ಮ ಚರ್ಮದ ಭಾಗ ಕೊಳೆಯುತ್ತದೆ, ಮತ್ತೆ ಯಾವತ್ತಿ ಗುಣ ಆಗುದಿಲ್ಲ ಅಂತ ಒಂದು ಕಲ್ಪನೆ ಇದೆ, ಸರಿಯಾದ ಗುಣ ಆಗ್ತಾರೆ ಕೆಲವೊಬ್ರು ಗುಣ ಆಗ್ತಾರೆ, ಶುಗರ್ ಎಲ್ಲ ಇರುವವರು ತುಂಬಾ ಲೇಟ್ ಆಗಿ ರಿಕವರಿ ಆಗುದು. ಅಲ್ಲ ಅದು ಯಾವ್ದು ನಿರ್ದಿಷ್ಟ ಒಂದು ಹಾವು ಕಚ್ಚಿದ? ನಾಗರ ಹಾವು ಅದು ಕಚ್ಚಿದ್ರೆ ಅದು ನಮ್ಮ ನರದ ಮುಖಾಂತರ ಬ್ಲಡ್ ಕ್ಲಾಟ್ ಆಗ್ತಾ ಹೋಗುದು, ಆ ಹಾವುಗಳಲ್ಲಿ ಸಾಯುವ ಸಾಧ್ಯತೆ ಜಾಸ್ತಿ ಇರ್ತದೆ ಮನುಷ್ಯರು. ನಾಗರ ಹಾವಾಗ್ಲಿ ಇಲ್ಲದಿದ್ರೆ ಕಟ್ಟು ಹಾವು, ಆ ಹಾವುಗಳಲ್ಲಿ ಸಾಯುವ ಪರಿಸ್ಥಿತಿ ಜಾಸ್ತಿ ಇರ್ತದೆ. ಈ ಕನ್ನಡಿ ಹಾವುಗಳಲ್ಲಿ ಸಾಯ್ತಾರೆ, ಸಾಯಲಿಲ್ಲ ಅಂತ ಹೇಳಿಲ್ಲ, ಆದ್ರೆ ಕನ್ನಡಿ ಹಾವುಗಳು

ಆತನೆ ದಾತನು ಎತ್ತಿಕೊಡುವವನು ಭೂತದಯುಳ್ಳಂತ ಪುಣ್ಯಾತ್ಮನು ಆತನೆ ದಾತನು ಎತ್ತಿಕೊಡುವವನು ಭೂತದಯುಳ್ಳಂತ ಪುಣ್ಯಾತ್ಮನು ಆತನೆ ದಾತನು ಕೀರ್ತಿಯ ಪಾಡೆ ದೇಹಿ ಎನ್ನುತ್ತಬೇಡೆ ಸಿಂಧು ಜಲದಲ್ಲಿ ನಿಂದು ಭಜಿಸಲಾಗ ನಿಂದು ಕೀರ್ತಿಯ ಪಾಡೆ ದೇಹಿ ಎನ್ನುತ್ತಬೇಡೆ ಸಿಂಧು ಜಲದಲ್ಲಿ ನಿಂದು ಭಜಿಸಲಾಗ ಬಂಧನವ ಪರಿಹರಿಸಿ ಬಹು ಪ್ರೀತಿಯಿಂದೆನಗೆ ಬಂಧನವ ಪರಿಹರಿಸಿ ಬಹು ಪ್ರೀತಿಯಿಂದೆನಗೆ ಬಂದಿರುವ ಕಷ್ಟಗಳ ನೀಗುವರು ಯಾರು ಬಂಧನವ ಪರಿಹರಿಸಿ ಬಹು ಪ್ರೀತಿಯಿಂದೆನಗೆ ಬಂದಿರುವ ಕಷ್ಟಗಳ ನೀಗುವರು ಯಾರು ಆತನೇ ದಾತನು ನಿತ್ತು ಶ್ರೀಹರಿ ಭಜಿಸೆ ಕೂತು ಶ್ರೀಹರಿ ಭಜಿಸೆ ತಾತನೇ ಗತಿ ಎಂದು ಪಾದದಲ್ಲಿ ಬೀಳೆ ನಿತ್ತು ಶ್ರೀಹರಿ ಭಜಿಸೆ ಕೂತು ಶ್ರೀಹರಿ ಭಜಿಸೆ ತಾತನೇ ಗತಿ ಎಂದು ಪಾದದಲ್ಲಿ ಬೀಳೆ ಹೊತ್ತು ನೋಡದೆ ಮುದದಿ ಭಿನ್ನವೆಣಿಸದೆ ಯನಗೆ ಎತ್ತಿ ಮೋಕ್ಷವ ಬೇಗ ನೀವನಾರು ನಾನು ಬಡವನು ಜಗದೀ ದೀನಹೀನನು ನಾನು ಏನು ಗತಿ ಇಲ್ದೆನು ತ ಚರಣ ಮರೆ ಹೋಕೆ ನಾನು ಬಡವನು ಜಗದೀ ದೀನಹೀನನು ನಾನು ಏನು ಗತಿ ಇಲ್ದೆನು ತ ಚರಣ ಮರೆ ಹೋಕೆ ಪಾನ ಮಾಡುತ್ತಲಿನ್ನ ಅವಗುಣವ ನೀಗೆನಗೆ ಪಾನ ಮಾಡುತ್ತಲಿನ್ನ ಅವಗುಣವ ನೀಗೆನಗೆ ತಾನೆ ಭಿಕ್ಷವ ಬೇಗ ನೀವನಾರು ಪಾನ ಮಾಡುತ್ತಲಿನ್ನ ಅವಗುಣವ ನೀಗೆನಗೆ ತಾನೆ ಭಿಕ್ಷವ ಬೇಗ ನೀವನಾರು ಆತನೇ ದಾತನು ಅಜನೆ ಸ್ತೋತ್ರಗಳರಿಯೇ ಪೂಜಾ ವಿಧಿಗಳನರಿಯೇ ಅಜನ ಪಿತ ಶ್ರೀಹರಿಯ ಮೆಚ್ಚಿಸಲು ಅರಿಯೇ ಭಜನೆ ಸ್ತೋತ್ರಗಳರಿಯೇ ಪೂಜಾ ವಿಧಿಗಳನರಿಯೇ ಅಜನ ಪಿತ ಶ್ರೀಹರಿಯ ಮೆಚ್ಚಿಸಲು ಅರಿಯೇ ತ್ಯಜಿಸಿ ದಾಸ್ಯತ್ವವನು ಹರಿಗೆ ಶರಣೆಂಬೆನಲು ಸುಜನರು ಪೊರೆವಂತೆ ಸಲಗುವನು ಯಾರು ನಾನು ಪಾಪಿಯು ಋಣಿಯು ಕ್ಲೇಶವನು ತೊರೆದೀಗ ಇನ್ನು ಮರೆಯದೆ ನಿನ್ನ ದಾಸನಾಗುವೆನು ನಾನು ಪಾಪಿಯು ಋಣಿಯು ಕ್ಲೇಶವನು ತೊರೆದೀಗ ಇನ್ನು ಮರೆಯದೆ ನಿನ್ನ ದಾಸನಾಗುವೆನು ಚನ್ನಕೇಶವ ಸ್ವಾಮಿ ರಕ್ಷಿಸೆಂದೊದರುತ್ತಿರೇ ಚನ್ನಕೇಶವ ಸ್ವಾಮಿ ರಕ್ಷಿಸೆಂದೊದರುತ್ತಿರೇ ಪ್ರಾಣವನು ಇತ್ತೆನ್ನ ಸಲಗುವನು ಯಾರು ಚನ್ನಕೇಶವ ಸ್ವಾಮಿ ರಕ್ಷಿಸೆಂದೊದರುತ್ತಿರೇ ಪ್ರಾಣವನು ಮುಂದೆ ಕೇಳೋಣ ವ್ಯಾಸರಾಯರ ಭಕ್ತಿ ರಚನೆ ಸೇರಿದೆನು ಸೇರಿದೆನು ಜಗದೀಶನ ಸೇರಿದೆನು ಸೇರಿದೆನು ಜಗದೀಶನ ಸೇರಿದೆನು ಸೇರಿದೆನು ಜಗದೀಶನ ಸೇರಿದೆನು ಸೇರಿದೆನು ಜಗದೀಶನ ಸೇರಿದೆನು ಸೇರಿದೆನು ಜಗದೀಶನ ಸೇರಿದೆನು ಸೇರಿದೆನು ಜಗದೀಶನ. ನರಕ ಜನ್ಮದ ಭಯವು ಕೆನಗೆ ಇನ್ನಿಲ್ಲ, ಕೆನಗೆ ಇನ್ನಿಲ್ಲ. ನರಕ ಜನ್ಮದ ಭಯವು ಕೆನಗೆ ಇನ್ನಿಲ್ಲ, ಕೆನಗೆ ಇನ್ನಿಲ್ಲ. ಸೇರಿದೆನು ಸೇರಿದೆನು ಜಗದೀಶನ, ಸೇರಿದೆನು ಸೇರಿದೆನು ಜಗದೀಶನ. ಶ್ರೀಕೃಷ್ಣ ಮೂರುತಿಯ ನೋಡುತ್ತಿರಿ, ಶ್ರೋತ್ರಗಳು ಹರಿ ಕಥಾ ಶ್ರವಣ ಮಾಡುತ್ತಲಿವೆ. ನೇತ್ರಗಳು ಶ್ರೀಕೃಷ್ಣ ಮೂರುತಿಯ ನೋಡುತ್ತಿರಿ, ಶ್ರೋತ್ರಗಳು ಹರಿ ಕಥಾ ಶ್ರವಣ ಮಾಡುತ್ತಲಿವೆ. ರಾತ್ರಿ ಹಗಲು ಎನ್ನ ಮನಸ್ಸು ಶ್ರೀರಂಗನಲ್ಲಿ ಪಾತ್ರವಾಡುತ್ತಿದೆನ್ನ ಗಾತ್ರ ಕೃಷ್ಣನ ಮುಂದೆ. ರಾತ್ರಿ ಹಗಲು ಎನ್ನ ಮನಸ್ಸು ಶ್ರೀರಂಗನಲ್ಲಿ ಪಾತ್ರವಾಡುತ್ತಿದೆನ್ನ ಗಾತ್ರ ಕೃಷ್ಣನ ಮುಂದೆ. ಸೇರಿದೆನು ಸೇರಿದೆನು ಜಗದೀಶನ, ಸೇರಿದೆನು ಸೇರಿದೆನು ಜಗದೀಶನ. ಮಂಟಪ ಶುದ್ಧಿಯನು ಮಾಡುತ್ತಿವೆ, ಮಸ್ತಕವು ಹರಿಚರಣ ಕೆರಗುತ್ತಿದೆ. ಹಸ್ತಗಳು ಮಂಟಪ ಶುದ್ಧಿಯನು ಮಾಡುತ್ತಿವೆ, ಮಸ್ತಕವು ಹರಿಚರಣ ಕೆರಗುತ್ತಿದೆ. ವಿಸ್ತಾರ ಪಾದ ಪ್ರದಕ್ಷಿಣೆಯ ಮಾಡುತ್ತಿವೆ, ಕಸ್ತೂರಿ ಗಂಧ ಮೂಗು ಆಘ್ರಾಣಿಸುತ್ತಿದೆ.